ಹೌದ್ ಸರ್, ಪರವಾಗಿಲ್ಲ. ಮೊದ್ಲೆಲ್ಲಾ ಒಂದು ಚೀಲಕ್ಕೆ 20 ಚೀಲ ಇಳುವರಿ ಬರ್ತಾ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, 15 ಚೀಲ ಬರುತ್ತೆ. ಅಂದ್ರೆ ಭೂಮಿ ಫಲವತ್ತತೆ ಕಡಿಮೆ ಆಗಿದಾವೆ ಈಗೆಲ್ಲ. ಕಡಿಮೆ ಆಗಿದೆ, ಹೌದು. ಈಗೆಲ್ಲ ಕಳೆನಾಶಕ ಅದು ಇದು ಮಾಡೋದ್ರಿಂದ ಭೂಮಿ ಫಲವತ್ತತೆನ ಕಳ್ಕೊಳ್ತಾ ಇದೆ. ಈಗ ಎಂಎ ಬಿ ಎಡ್ ಮಾಡಿಯೂ ಕೂಡ ಕೃಷಿ ಮಾಡ್ತಿದಾರಲ್ಲ, ಸುಖವಾಗಿ ಇದ್ರಾ ಹೇಗೆ? ಹೌದು ಸರ್, ನಾವು ಸುಖವಾಗಿದೀವಿ. ಏನಂದ್ರೆ ನಾವು ವಿದ್ಯಾಭ್ಯಾಸ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ. ಜೀವನನೇ ವಿದ್ಯಾಭ್ಯಾಸ ಅನ್ಕೊಳಂಗಿಲ್ಲ, ಕೃಷಿನೇ ನಮ್ಗೆ ಆಧಾರ ಅಂತ ಅನ್ಕೊಳಂಗಿಲ್ಲ. ನಮಗೆ ಕೃಷಿ ನಮಗೆ ಖುಷಿ ಪಟ್ಟಿದೆ, ಆ ಕ್ಷೇತ್ರದಲ್ಲಿ ಇದೀವಿ. ಈಗ ನಮಗೆ ಜೀವನಕ್ಕೂ ಅನುಕೂಲ ಆಗಿದೆ. ಹೇಗೆ ಹೇಗೆ ಖುಷಿ ಕೊಟ್ಟಿದೆ ನಿಮಗೆ ಕೃಷಿ ಸರ್? ಈಗ ನಮ್ಮ ಜೀವನ ನಿರ್ವಹಣೆಗಂತೂ ಆಗಿದೆ. ಇಡೀ ವರ್ಷಕ್ಕೆ ಬೇಕಾದಷ್ಟು ನಿಮ್ಗೆ ಎಷ್ಟು ದುಡ್ಡು ಕಾಸ್ಬೇಕು ಮತ್ತೆ ದವಸ ಧಾನ್ಯ ಬೇಕು ಅಷ್ಟನ್ನು ಕೂಡ ನೀವು ಬೆಳ್ಕೊಳ್ತೀರಾ? ಹೌದು ಸರ್. ಅಂದ್ರೆ ಮಳೆ ಕಾಲ ಕರೆಕ್ಟ್ ಆದ್ರೆ ನಮಗೆ ಎಲ್ಲ ಅನುಕೂಲ ಆಗುತ್ತೆ. ಈಗ ಏನಾಗಿದೆ, ಈ ಸಲ ನಾವು ಜೋಳ ಹಾಕಿದ್ವಿ, 2-3 ಬಾರಿ ಅಳಿಸಿ ಹಾಕ್ಬಿಟ್ಟಿದ್ವಿ, ಮಳೆ ಸರಿಯಾಗಿಲ್ಲ. ಈಗೆಲ್ಲ ಮಳೆ ಮತ್ತೆ ಜೋರಾಗಿದೆ, ಮತ್ತೆ ಅದು ಶೀತಾಂಶ ಆದ್ರೆ ಜೋಳ ಹೋಗ್ಬಿಡುತ್ತೆ. ಮಳೆ ಚೆನ್ನಾಗಾದ್ರೆ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ. ಜೀವನ ನಿರ್ವಹಣೆಗೆ ಏನ್ ತೊಂದರೆ ಇಲ್ಲ ಸರ್. ತೊಂದರೆ ಇಲ್ಲ, ಒಟ್ಟಿಗೆ ಕೃಷಿ ಯಾಕೆ ಮಾಡ್ತಿದ್ದೇನಪ್ಪ ಅಂತ ಅನ್ಸಿಲ್ಲ ನಿಮ್ಗೆ? ಇಲ್ಲ ಸರ್, ಯಾವತ್ತೂ ನನ್ಗೆ ಆತರ ಅನ್ಸಿಲ್ಲ. ಯಾವತ್ತು ಕೂಡ ಅನ್ಸಿಲ್ಲ. ಕೃಷಿಯನ್ನ ಬಹಳ ಚೆನ್ನಾಗಿ ಸಂಭ್ರಮಿಸ್ಕೊಂಡು ಖುಷಿ ಪಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಹೌದು ಸರ್. ಮುಂದಿನ ದಿವಸಗಳಲ್ಲಿ ಇನ್ನು ಏನ್ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಇದೆ ಕೃಷಿಯಲ್ಲಿ? ಕೃಷಿಯಲ್ಲಿ ನಾನು ಅಡಿಕೆ ಬೆಳಿಬೇಕು ಅಂತ ಆಸೆ ಇದ್ದು, ಈಗ ಒಂದ್ 2 ವರ್ಷದಿಂದ ಅಡಿಕೆ ಗಿಡ ಹಾಕಿದೀನಿ ಸರ್. ಮತ್ತೆ ವೆನಿಲಾ ಬೆಳಿಬೇಕು ಅಂದ್ಕೊಂಡಿದ್ದೆ, ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅದ್ರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಒಟ್ಟಿಗೆ ವಿಭಿನ್ನವಾದಂತ ಯಾವ್ದಾದ್ರು ಒಂದು ಕೃಷಿಯನ್ನ ಮಾಡ್ಬೇಕು ಅನ್ನುವಂಥದ್ದು. ಯೋಗೇಶ್ ಅವರೇ, ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಅನುಭವಗಳನ್ನ ಇನ್ನು ಹೆಚ್ಚಿನದಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ ಇದೆ. ನನ್ನ ದೂರವಾಣಿ ಸಂಖ್ಯೆ 9 7 3 1 3 1 9 2 9 2 6 2 7 7 ಇದು ಆಲೂರು ತಾಲೂಕು ಉಮಾದೇವರಹಳ್ಳಿಯ ಪ್ರಗತಿಪರ ಕೃಷಿಕರಾದ UN ಯೋಗೇಶ್ ಅವರ ಸಂಪರ್ಕ ಸಂಖ್ಯೆ. ಸಂಪರ್ಕ ಸಂಖ್ಯೆ ಹೀಗಿದೆ: 9 3 1 9 2 6 2 7 7. ಒಳ್ಳೆಯದು ಯೋಗೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಶುಂಠಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಉಮಾದೇವರಹಳ್ಳಿಯ ಕೃಷಿಕ UN ಯೋಗೇಶ್ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು, ಒಂದೆರಡು ಬಾರಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆ ಬೀಳಬಹುದಾಗಿದೆ ಅಥವಾ ಗುಡುಗು ಸಹಿತ ಸುರಿಮಳೆ ಬೀಳುವ ಸಂಭವ ಇರುತ್ತದೆ ಎಂಬುದಾಗಿ ತಿಳಿದು ಬಂದಿದೆ. ಇನ್ನು ತಾಪಮಾನದಲ್ಲಿ ನಾಳೆ ಸಂಜೆಯವರೆಗೆ ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ತಿಳಿದು ಬಂದಿದೆ. ರೈತರಿಗೆ ಹವಾಮಾನ ವರದಿ ಕೇಳಿದಿರಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಹೈ ಬುವಾಯಿ ಕಟಾಯಿ ಏವಂ ಮಳಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹೀ ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬೂನ್ ಸೆ ಸಾಫ್ ಕರೆ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭೀ ಖಾಸ್ ಧ್ಯಾನ್ ದೇ ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್